ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ: ರಾಯಚೂರು ತಾಲೂಕಿನ ಯರಗುಂಟ ಗ್ರಾಮದ ರೈತರಾದ ರಾಮಪ್ಪ ಅವರ ಅಲಸಂದಿ ಬೇಸಾಯದ ಅನುಭವಗಳನ್ನು, ನಂತರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಗಿರುವ ಅವಕಾಶಗಳು ಮತ್ತು ರೇಷ್ಮೆ ಕೃಷಿಯ ಲಾಭದಾಯಕತೆ ಕುರಿತು ರೇಷ್ಮೆ ಉಪನಿರ್ದೇಶಕರಾದ ಹೆಚ್ ಸಿ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ, ನಂತರ ಸಿಂಧನೂರಿನ ರಾಧಾಬಾಯಿ ಅವರಿಂದ ಸಂಪ್ರದಾಯ ಪದಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಯರಗುಂಟ ಗ್ರಾಮದ ರೈತರಾದ ರಾಮಪ್ಪ ಅವರ ಅಲಸಂದಿ ಬೆಳೆಯ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಯರಗುಂಟ ಗ್ರಾಮದ ರಾಮಪ್ಪ ಅವರು. ಇವರು ನೀರಾವರಿ, ಒಣಬೇಸಾಯ, ಶೇಂಗಾ ಬೆಳೀತಿದ್ದಾರೆ, ಮಾವಿದೆ, ಜೊತೆಗೆ 1 ಎಕರೆ ಅಲಸಂದಿ ಅಂತ ಹೇಳ್ತೀವಿ ನಾವು. ಅಲಸಂದಿ ಅಂದರೆ ಇದು ದ್ವಿದಳ ಧಾನ್ಯದ ಬೆಳೆ, 1 ಎಕರೆ ಹಾಕಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಪ್ಪ ಅವರು ಯಾವ ರೀತಿ ಒಕ್ಕಲ್ತನ ಮಾಡಕತ್ತಾರ, ಒಕ್ಕಲ್ತನ ಹೇಗೆ ಲಾಭ ಆಗಕತ್ತೈತೆ ಅವರಿಗೆ, ನೀರಾವರಿ ಇದೆ ಅವ್ರದ್ದು, ಚೆನ್ನಾಗಿ ನೀರಿದೆ ಈ ಭಾಗದಲ್ಲಿ ಯರಗುಂಟದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ರಾಮಪ್ಪ ಅವರು ಹಂಚ್ಕೋತಿದ್ದಾರೆ. ರಾಮಪ್ಪ ಅವರೇ, ಒಟ್ಟು ಭೂಮಿ ಎಷ್ಟದ ನಿಮ್ಗೆ? 5 ಎಕರೆ ಜಮೀನು. 5 ಎಕರೆದೊಳಗೆ ಏನೇನು ಬೆಳೆ ಅದಾವೆ ಸದ್ಯ? ತೊಗರಿ ಕೊಯ್ದಿವಿ, ಗದ್ದೆ ಹಚ್ಚಿವಿ, ಅಲಸಂದಿ ಅದ, ಶೇಂಗಾ ಅದ. ಅಲಸಂದಿ 1 ಎಕರೆ ಹಾಕಿರಿ, ಶೇಂಗಾ 1 ಎಕರೆ ಹಾಕಿರಿ, ಗದ್ದೆ ಎಷ್ಟದ ಹೇಳ್ರಿ ಸರ್? ಗದ್ದೆ 3 ಎಕರೆ ಅದ, ಅಲಸಂದ್ರೆ 1 ಎಕರೆ, ಶೇಂಗಾ 2 ಎಕರೆ. ತೊಗರಿ ಏನು ಅದನ್ನು ನೀರ ಹಾಸಿದ್ರ ತೊಗರಿಗೆ? ಇಲ್ಲ, ಮಳೆದೆ ಅದು. ಎಷ್ಟು ಹಾಕಿದ್ರಿ ತೊಗರಿ? ಅದು 2 ಎಕರೆ ಹಾಕಿದ್ನು. ಹೇಗೆ ಬಂತು ತೊಗರಿ? ಕಡಿಮೆ ಬಂತು ಈ ವರ್ಷ. ಅಲ್ಲಿದ್ದೆ ಇದು ಶಿಶುಡ್ದಾಗ ತಂದಿದ್ದೆ ಅವು ಬೀಜಗಳು. ಅದು ಇವಾಗ ಮಳೆ ಎಲ್ಲ ಏನಿಲ್ಲ, ಹೆಂಗಾಯ್ತು ಎಲ್ಲ, ಅದು ಬರಬರ ಬಂದಿಲ್ಲ, ಏನೋ ಒಂದು ಚೀಲ ಆಗಿದೆ. ರಾಮಪ್ಪ ಅವರೇ, ಒಕ್ಕಲ್ತನ ಮಾಡಕತ್ತೆ ಎಷ್ಟು ವರ್ಷ ಆತು ನೀವು? ಇಲ್ಲ, ಅವನು 20 ವರ್ಷ ಆತ. ಸಣ್ಣವರಿದ್ದಾಗ ಒಕ್ಕಲ್ತನ? ಒಕ್ಕಲ್ತನ. ತಂದೆಯವರು ಒಕ್ಕಲ್ತನ ಮಾಡ್ತಿದ್ದಾರೆ? ಎಲ್ಲ ತಂದೆಯವರು ಒಕ್ಕಲ್ತನ, ಏನೋ ಒಕ್ಕಲ್ತನ. ಈಗ 5 ಎಕರೆ ಅಂದ್ರೆ ಮತ್ತೆ ನಿಮ್ಮ ತಂದೆಯವ್ರಿಗೆ ನೀವು ಅಣ್ಣ ತಮ್ಮ ಎಷ್ಟೆಷ್ಟು ಜನ ಇದೀರಿ ಹೆಂಗೆ? ನಾಲ್ಕು ಮಂದಿ ಅಣ್ಣ ತಮ್ಮರು ನಾವು ಎಲ್ಲ 30 ಎಕರೆ ನಮ್ಮದು. ಅಣ್ಣ ತಮ್ಮರಿಗೆ ಹಂಚ್ಕೊಂಡಿವಿ ಎಲ್ಲ 6 ಎಕರೆ ಬಂದದ. ಹಿಂಗೆ ಊರಿಗೆ ಹೋಗಿದೆ ಎಲ್ಲ ಜಮೀನು ಅಂತ ಊರಿಗೆ ಹೋಗಿದೆ. ಅಂದರೆ ಈಗ ನಿಮ್ಮ ಜಮೀನು 30 ಎಕರೆ ಇದ್ದಿದ್ದು ಮನುಷ್ಯಾಗ 5-5 ಎಕರೆ 6-6 ಎಕರೆ ಆಗಿ 6-6 ಎಕರೆ ಆಗ್ಬಿಟ್ಟು. ನಿಮ್ದು 6 ಎಕರೆ ನೀರಾವರಿ ಇದೆ? ಇಲ್ಲ, 2.5-3 ಎಕರೆ ನೀರಾವರಿ ಆಗ್ಯದ, ಉಳಿದಿದ್ದು ಕಡೆ ಕಡಿಮೆ ಆದೇನು. ಈಗ ಶೇಂಗಾ ಹಾಕ್ತಿರಲ್ಲ ರಾಮಪ್ಪ ಅವರೇ, ಶೇಂಗಾ 1 ಎಕರೆಗೆ ಹಾಕಿದ್ರೆ ಎಷ್ಟು ಬರ್ತದೆ ಇಳುವರಿ ಶೇಂಗಾ? 20-25 ಚೀಲ 30 ಚೀಲ ಅಷ್ಟೇ ಹೆಚ್ಚು ಬರುತ್ತೆ, 50-40 ಆಗಿಲ್ಲ. ಮೊದಲು ಎಷ್ಟು ಬರ್ತದೆ ಇಳುವರಿ? ಮೊದಲು ಎಷ್ಟು ಅಂದರೆ ಹಂಗೆ ತಿಂದಿದ್ರೆ ಹಂಗೆ ಬರ್ತದೆ ನೋಡು, ನಮ್ಮ ಕೈಲಿ ಎಷ್ಟಾಗ ಅಷ್ಟು ತಾಕತ್ತು. ಏನೇನು ತಾಕತ್ತು ಅಂತಂದ್ರೆ ಅದಕ್ಕೇನು ಚಲೋ ನೀರು, ಅದು ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕದೆ ಹೋಗಿ ಬೆಳೆಸ್ತೀವಿ ನಾ, ಏನಿಲ್ಲ. ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಹಾಕಿದ್ರೆ ಇಳುವರಿ ಚಲೋ ಬರ್ತದೆ, ತಿಪ್ಪೆ ಗೊಬ್ಬರ ಹಾಕ್ತಿರಾ? ಹಾಕ್ತೀವಿ ನಾವು, ಅದೇ ಯಾವ ವರ್ಷ ಹಾಕ್ತೀನಿ ನಾನು. ಶೇಂಗಾ ಹೊಲಕ್ಕ ಹತ್ತಿ ಗಿಡಕ್ಕೆ ಯಾವ್ದಕ್ಕೆ ಹಾಕ್ತೀನಿ. ಅಷ್ಟು ಗೊಬ್ಬರ ಮತ್ತು ಸಿಗತ್ತ ನಿಮ್ಗೆ ಗೊಬ್ಬರ? ಅಷ್ಟು ಎತ್ತುಗಳ ನಮ್ಗೆ ನಾಲ್ಕು ಅಷ್ಟೇ. ನಾಲ್ಕು ಎತ್ತುಗಳ? ನಾಲ್ಕು ಆಕಳ. ಅಂದ್ರೆ ಎಷ್ಟು ಟ್ರ್ಯಾಕ್ಟರ್ ಆಗತ್ತೆ ಗೊಬ್ಬರ ವರ್ಷ? ವರ್ಷ ಅಂದ್ರೆ 3-4 ಆರಾಮ ನಮ್ಮ ಹೊಲಕ್ಕೆ ಹಾಕ್ತಿವಿ. ಮತ್ತೆ ಖರೀದಿ ಮಾಡ್ತೀರಿ ಹೊರಗಡೆ? ಇಲ್ಲ, ಖರೀದಿ ಮಾಡಿಲ್ಲ. ಇಲ್ಲ, ನಮ್ದು ಅಲ್ಲಿದ್ದಾಗ ಅಲ್ಲಿಗೆ ಮಾಡ್ತೀನಿ. ಒಣ ಬೇಸಾಯದರೆ ಇದ್ದಾಗ ಆತಗುನ ಅಮೃತ್ ಸಾರು ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ರು. ಎಲ್ಲ ಮಾಡಿಬಿಟ್ಟಿದ್ವಿ, ಅಲ್ಲೇ ಸಲ್ಬಿಟ್ಟಿನಿ. ಇವಾಗ ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು? ನೀರಾವರಿ ಮಾಡಿ ನಾ 8 ವರ್ಷ ಹಂಗಾಗತ್ತದ. ಎಷ್ಟು ಬೋರ್ ಹಾಕ್ಸಿರಿ? ನೀರು ಎಷ್ಟಕ್ಕೆ ಬಿತ್ತು ನಿಮ್ದು? ನೀರು 90 ಫೀಟ್ ಬಿದ್ದ ನಮ್ಗೆ, ಅಲ್ಲಿದ್ದ 30 ಫೀಟ್ ತಾನ ನೀರು ಚಾಲ. ಎಷ್ಟು ಇಂಚ್ ನೀರು ಐತಿ? 2.5 ಇಂಚ್ ನೀರು ನೀರವ. ಮತ್ತೆ 2.5 ಇಂಚ್ ನೀರು ಅಂದ್ರೆ ಒಂದು 5 ಎಕರೆ ಆರಾಮ ಮಾಡ್ಕೋಬಹುದು ನೀವು? 5-6 ಎಕರೆ ಆರಾಮ ಮಾಡ್ಕೊಂತೀವಿ. ಮತ್ತೆ ಮಗ್ಗಲ್ಕ ಹೊಲ ಗಿಲ್ಲಿ ಈಜು ಅವು ಇದ್ರೆ ತಗೊಂಡು ಮಾಡ್ಬೋದಾಗಿತ್ತು? ಎಲ್ಲ ಮಾಡಿದ್ರೆ ಅದು ಅವ್ರಿಗೆ ಅರ್ಧ ನಮ್ಗೆ ಅರ್ಧ. ಎಷ್ಟು ಎಕರೆ ಮಾಡಿರಿ ಲೀಸ್? ಲೀಸ್ ಅಂದ್ರೆ 2 ಎಕರೆ 2.5 ಮಾಡಿದ್ವಿ. ಅಂದ್ರೆ ಲೀಸ್ ಅಂದ್ರೆ ಅವ್ರದ್ದು ಏನು ಹೊಲ ದುಡ್ಡು ಕೊಡ್ಬೇಕಾ ಅಥವಾ ಪಾಲನೆ ಮಾಡಿರ? ಇಲ್ಲ, ದುಡ್ಡು ಕೊಡ್ತೀನಿ. ಎಕರೆಗೆ 8,000 10,000 ಹಂಗೆ ಕೊಡ್ತೀನಿ. ಈಗ ನೋಡ್ರಿ, 5 ಎಕರೆ 6 ಎಕರೆ ನೀರಾವರಿ ಮಾಡ್ಕೊಂಡಿರಿ. ಈಗ ಹೊತ್ತಾಗಿ ಅಲಸಂದಿಯನ್ನ ಹಾಕಿರಿ 1 ಎಕರೆದೊಳಗೆ. ಅಲಸಂದಿ ಯಾಕೆ ಹಾಕಿದ್ರಿ? ದಿನ ಅಲಸಂದಿ ಹಾಕ್ಲಿಕ್ಕೆ ಯಾರು ಹೇಳಿದ್ರು ನಿಮಗೆ? ಅವರು ಎಲ್ಲ ಊರಾಗ ತಗೊಂತಾರಲ್ಲ, ನಾವು ತಗೊಂತೀವಿ. ಮತ್ತೆ ಊರಲ್ಲಿ ಹಾಕಿದ್ರೆ ಭಾಳ ಮಂದಿ ಹಾಕ್ಯಾರ. ಏನು ಯಾರು ಕಂಪ್ನಿಯವ್ರು ಕೊಟ್ರ? ಯಾರು ಕೊಟ್ರ ನಿಮಗೆ? ಅವ್ರು ಕೊಟ್ರ, ಕಂಪ್ನಿಯವರು ಬಂದಾರ, ಅವರು ಕೊಟ್ಟಾರ, ಅವ್ರಿಗೆ ತಗೊಂಡು ಹೋಗ್ತಾರ ಅಂತ ಕೊಟ್ಬಿಟ್ಟಾರ. ಏನು ಬೀಜ ಫ್ರೀ ಕೊಟ್ರ ನಿಮ್ಗೆ? ಬೀಜ ತಗೊಂತಾರೆ, ರೊಕ್ಕ ತಗೊಂತಾರೆ. ಅವರು ಬೀಜಕ್ಕೆ ಎಷ್ಟು ರೊಕ್ಕ ತೊಗೊಂಡ್ರಿ? ಏನು 1,000 ರೂಪಾಯಿ 700 ಅಂತಾರ. ಕೊಟ್ಟಿಲ್ಲ ಕೊಟ್ಟಿಲ್ಲ, ಇವಾಗದ ಮೇಲೆ ಇಟ್ಕೊಂತಾರ ಅವ್ರು. ಆಮೇಲೆ ಮತ್ತೆ ಏನೇನು ಗೊಬ್ಬರ ಅದು ಕೊಟ್ಟರ? ಇಲ್ಲ ಇಲ್ಲ, ಎಲ್ಲ ನಮ್ಮ ಕೈಲಿಸಿ. ಅಂದ್ರೆ ಇದನ್ನ ಬೆಳೆದ ನೀವು ಅವರು ಬೀಜ ಅವ್ರಿಗೆ ಮಾರ್ಬೇಕು ಒಳ್ಳೆ ಮತ್ತೆ ಅವ್ರಿಗೆ. ಒಂದೇಳೆ ನಿಮ್ಗೆ ಸರಿ ಫೇಲ್ ಆತಪ್ಪ, ಇದು ಬರಲಿಲ್ಲ, ರೋಗ ಬಿದ್ದು ಹೋಯ್ತು ಅಂದ್ರೆ ಏನು ಕೊಡೋದಿಲ್ಲ ಅವ್ರಿಗೆ. ಚಲೋ ಬಂತಂದ್ರೆ ಮುರ್ಕೋರಪ್ಪ ಅಂತ ಹೇಳಿ. ಇಲ್ಲ ಅಂದ್ರೆ ಇಲ್ಲ. ಅವ್ರ ಕಂಪ್ನಿಯವ್ರೇನು ಬಂದಿರ್ತಾರನ? ಬಂದಿದ್ರು, ಬಂದು ನೋಡ್ಕೊಂಡು ಹೋಗ್ಯಾರ. ಎಲ್ಲ ಬೇಸ ಅದ, ಎಲ್ಲ ಬೇಸ್ ಮಾಡ್ಕೋಬೇಕಪ್ಪ, ಎಣ್ಣೆಗೆ ಚಲೋ ನೋಡ್ಕೋರಿ ಹಂಗ ಅಂತ ಹೇಳಿದ್ರು. ಅಲಸಂದಿ ಬೀಜ ಹೆಂಗ ಕ್ವಿಂಟಲ್ ತಗೋತೀವಿ ಅಂತಂದ್ರೆ? 5,000 ಕ್ವಿಂಟಲ್ ಅಂದ್ರೆ 5,000. ಮತ್ತೆ ಭಾಳ ಕಡಿಮೆ ಆತರ 5,000 ಅಂದ್ರೆ? ಹಾಂ, ಕಡಿಮೆ ಅಂದ್ರೆ ಅವ್ಲಾಗ ಕಳೆದು ಹೇಳಾರ ಹಂಗ. ಹಂಗಂದ್ರೆ ತಗರಿ ಇಲ್ಲಂದ್ರಪ್ಪ ಅಂದ್ರು ಎಲ್ಲ ಊರಾಗ ಇಟ್ಟಂದಾಗ ನಾವು ಇಟ್ಕೊಂಡು ಇಟ್ಟಿದ್ದೀವಿ. ಊರಲ್ಲಿ ಭಾಳ ಮಂದಿ ಹಾಕಿರ ಅಲಸಂದಿ ದಿನ? ಒಂದು 20 ಎಕರೆ. ಅವನು ಇಲ್ಲಿ ರಾಯಚೂರಿಂದ ಬಂದಿದ್ರ? ಇಲ್ಲ, ಗದ್ವಾಲ ಅವ್ರು ಬರ್ತಾರೆ. ಹ್ಞೂ, ರಾಯಚೂರು ಕೊಟ್ಟಿಲ್ಲ. ಈಗ ಮೊದಲೆಲ್ಲ ನಿಮ್ಮ ಊರಲ್ಲಿ ಬೇರೆದವ್ರು ಹಾಕಿದ್ರ ಬೇರೆ ಇದನ್ನ ಬೆಳೆಯನ್ನ? ಇದು ಹಾಕ್ಯಾರ 3-4 ವರ್ಷ ಆಗಿ ಇಟ್ಟದಾರ, ನಾ 1 ವರ್ಷ ಹಾಕಿನಿ. ಇದ್ರ ಅವ್ರದೆಲ್ಲ ಹೇಗೆ ಚೆನ್ನಾಗಿ ಬಂತ? ಅವ್ರು ಬಂದದಂತ ಇಟ್ಟಾರ, ಮತ್ತೆ ಅವ್ರಂಗ ನೋಡಿ ನಾನು ಹೆಚ್ಚಿನವ್ ಅಷ್ಟೇ. ಎಷ್ಟು ಈ 1 ಎಕರೆದೊಳಗೆ ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ಹೇಳ್ಯಾರ ನಿಮ್ಗೆ? 1 ಎಕರೆ ಅಲಸಂದಿ ಬಂದ್ರೆ 12 ಕ್ವಿಂಟಲು 15 ಕ್ವಿಂಟಲು ಬರ್ಬೇಕಂತಾರ. ಹುಳ ಬಿದ್ದ ಅದ್ ಬಿದ್ದು ಹೋದ್ರಿ, ನಾವು ಏನು ಮಾಡೋದಿಲ್ಲಪ್ಪ ಅಂತಾರ ಅವರು. ಮತ್ತೆ ಎಣ್ಣೆ ಹೊಡಿಬೇಕು, ಹುಳ ಬೀಳಂಗೆ ಖರ್ಚು ಮಾಡ್ಬೇಕು, ನಾಳೆ ಬರ್ಲಿಕ್ಕೆ ಖರ್ಚು ಆಯ್ತು, ಎಲ್ಲ ಆಯ್ತು, ಮತ್ತೆ ಹೆಂಗ್ರಿ ಇದು? ಅದು ಆದ್ರೆ ಅರ್ಧಕ್ಕರ್ಧನೇ ಆಗ್ತದೆ ಇನ್ನು, ಅದೆಷ್ಟು ಬೆಳೆದ್ರೆ ಅಷ್ಟೇ ತಗೊಂಡು ಹೋಗ್ಬೇಕು ಬರ್ಬೇಕಾಗ್ತದೆ. ಇವನ ಗಂಜು ಬಂದ್ರೆ ಹೆಂಗಾಗ್ತದೆ ಹಂಗೆ ಆಗ್ತದೆ ಅದು. ಈಗ ಏನು ಮತ್ತೆ ತರಕಾರಿ ಅದು ಬೆಳಿತೀರ? ಏನಿಲ್ಲ, ಬೆಳಿತೀವಿ. ಮತ್ತೆ ಇನ್ನು ಮತ್ತೆ ಮುಂಗಾರಿನಾಗ ಬರ್ತೀವಿ ತರಕಾರಿ. ಏನೇನು ಹಾಕ್ತಿರ ತರಕಾರಿ? ಚೌಳಕಾಯ, ಬದನೆಕಾಯ, ಹಿಂಗೆ ಪಾಲಕ್ಕಿ ಇವು ಹಚ್ತೀವಿ ನಾವು. ನೀನು ರಾಮಪ್ಪ ಅವರೇ ನೋಡ್ರಿ, ಈಗ ದನ ಅದಾವ ನಿಮ್ಮ, ಎತ್ತುಗಳು ಇಟ್ಟಿರಿ, ಭಾಳಷ್ಟು ಮಂದಿ ಎತ್ತೆಲ್ಲ ತೆಗೆದು ಬಿಟ್ಟಾರೆ. ಈಗ 5 ಎಕರೆದೊಳಗೆ ಆದರೂ 2 ಎತ್ತದ ನಿಮ್ಮ, ನಿಮ್ಗೆ ಹೆಂಗೆ ಬಾಡಿಗೆ ಹೊಡಿತೀರಿ? ಮತ್ತೆ ಎತ್ತಿನ ಹೋಗ್ತೀನಿ ಅವ್ರು ಬಾಡಿಗೆ ಅಂದರೆ 1,700-1,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಮನೆಯಾಗೆ ಎಷ್ಟು ಮಂದಿ ದುಡಿಯವರು? ದುಡಿಯವರು ಎಷ್ಟೇ, ನಾಲ್ಕು 6 ಮಂದಿ ಇರ್ತೀವಿ ಅಷ್ಟೇ. 6 ಮಂದಿ? 6 ಮಂದಿ ನಿಮ್ಮ ಹೊಲ್ದಾಗ ಕೆಲಸ ಮಾಡ್ತಾರೆ? ಹೊಲ್ದಾಗನೆ. ನಿಮ್ಮ ಹೊಲ್ದಾಗ ಕೆಲಸ ಇಲ್ಲಪ್ಪ ಅಂತಂದ್ರೆ ಮುಗಿದು ಬಿಟ್ಟಿರ್ತದೆ, ಅವಾಗ ಏನು ಮಾಡ್ತೀರಿ? ಖಾಲಿ ಕುಂದಿರ್ತೀರಿ ಮನೆಯಾಗ? ಏನದೇ ಯಾನಕ್ಕೆ ಹಿಂಗೆ ಇಟ್ಕೊಂತೀವಿ ಅಷ್ಟೇ ಮನೆಗೆ. ಹೊಲ್ದಾಗ ಮಳೆಗಾಲದಾಗ ದುಡ್ತೀವಿ, ಇನ್ನು ಮತ್ತೆ ಬ್ಯಾಸಿಗೆ ದುಡಿದ್ರೆ ಮತ್ತೆ ಮಳೆದಾಗ ಮಾಡ್ಬೇಕಲ್ಲ. ಅಲ್ಲ, ಈಗ ನೋಡ್ರಿ, ಕೂಲಿ ಆಳು ಸಿಗಂಗಿಲ್ಲ, ಮತ್ತೆ ಬೇರೆ ಕಡೆ ಎಲ್ಲರು ಕೆಲಸ ಇದ್ರೆ ಮತ್ತೆ ದುಡಿಯಾಕ ಹೋಗ್ತಾರ? ಬೇರೆ ಹೊಲ್ದಾಗ ಹೋಗ್ತಾರೆ? ಎಲ್ಲರೂ ಹೋಗ್ತಾರೆ, ನಾವು ಹೋಗೋದಿಲ್ಲ. ಇಲ್ಲ ಇಲ್ಲ, ಹೋಗೋದಿಲ್ಲ. ನಿಮ್ಮ ಹೊಲ್ದಾಗ ಮಾತ್ರ ಕೆಲಸ ಮಾಡ್ಕೊಂತೀವಿ ಅಷ್ಟೇ. 6 ಮಂದಿ ಕೂಲಿ ಆಳ ಬೇಕಾಗಿಲ್ಲ ನಿಮ್ಗೆ ಒಟ್ಟ? ಕೂಲಿ ಗೀಲಿ ಆಗ್ತದಿಲ್ಲ. ಎತ್ತು ದನ ನೋಡ್ರಿ, ಇಷ್ಟೆಲ್ಲ ಮಾಡ್ಕೊಂದಿರಿ, ತೋಟ ಐತಿ, ಶೇಂಗಾ ಬೆಳೀತಾ ಇದ್ದೀರಿ, ತೊಗರಿ ಬೆಳೀತಾ ಇದ್ದೀರಿ, ಮಾವಿನ ಬೇಸಾಯನೂ ಐತೆ ಅಂತಂದ್ರೆ, ಮಾವು ಹೇಗೆ ಮಾಡ್ತೀರಿ? ಎಷ್ಟು ಗಿಡದ ಮಾವಿನ? ಮಾವಿನಿ 30-40 ಗಿಡದ್ದು ಎಲ್ಲ ನೀರಲ್ಲಿ ಎಲ್ಲ ಸತ್ತೋಗ್ಯವ. ಇಲ್ಲಿದ್ದ ಹೋಗಿ ಬಂದ್ರೆ ಅದೇ ಡ್ರಮ್ ಎತ್ತುಗಳು ತಗೊಂಡೆ ಹೋಗ್ತೀವಿ. ಅವಾಗ ಎಷ್ಟು 1 ಎಕರೆ ಐತೆ ಅದು? 1 ಎಕರೆ ಐತೆ. ಮತ್ತೆ ಅಲ್ಲಿ ಬೋರ್ ಗೀರ್ ಹಾಕಿಸ್ಬೇಕು ಏನಾರು ಮಾಡೋ? ಜಗ್ಗಿ ದೂರ ಅದ ನಮ್ಗೆ. ಕರೆಂಟ್ ಅನುಕೂಲ ಇಲ್ಲ, ಯಾರು ಬಿಡೋದಿಲ್ಲ ಅಲ್ಲಿ. ಮತ್ತು ಅಲ್ಲಿ ಹಳ್ಳಿ 2 ಲಕ್ಷ 3 ಲಕ್ಷ ಎಲ್ಲ ಲಾಸ್ ಆಗ್ತೀವಿ ಅಲ್ಲಿ ಹೋದ್ರೆ. ಹಿಂಗೆ ಸಾಲೆ ಬಿಟ್ಟು ಹೋದೆ. ಹೆಂಗೆ ಅನಿಸಿದ್ರಿ ರಾಮಪ್ಪರು ಒಕ್ಕಲ್ತನ ನಿಮಗೆ 5 ಎಕರೆದೊಳಗೆ ಮಾಡಾಕತ್ತೀರಿ, ಲಾಭ ಆಗಾಕತ್ತೈತೆ, ವರ್ಷ ವರ್ಷ ದುಡ್ಡು ಏನಾರು ಉಳಿಯಾಕತ್ತೈತ? ಏನು ಅದಕ್ಕೆ ಅದಕ್ಕೆ ಅದು ಬೇಸು ಬಂದರೆ ಉಳಿತೇವ, ಇಲ್ಲಾಂದ್ರೆ ಅದಕ್ಕೆ ಅದಕ್ಕೆ ಸರಿ ಹೋಗ್ತವೆ. ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಮತ್ತು ಮನೆಯವರು ದುಡಿದ್ರೆ ನೀವು ಬೇಕಾದಂಗೆ ಉಳಿಸ್ಬೇಕು. ಸಾಲ ತಂದು ಮನೆಗೆ ಮತ್ತು ಕೂಲಿ ಹೋದ್ರೆ ನಾವು ಉಳಿತಾಯ ಆತ ನಮ್ಗೆ. ಕೂಲಿ ಹೋಗೋದಿಲ್ಲ, ಅದ್ರದಾಗೇ ಬತ್ತೀವಿ, ಅದ್ರಾಗೆ ತಿಂತೀವಿ ಅಲ್ತ. ಸಾಲ ತಂದು ಅದ್ರಾಗೇ ಮಾಡ್ಕೋಬೇಕು. ಈಗ ನೋಡ್ರಿ 5 ಎಕರೆ ನೀರಾವರಿ ಮಾಡಿದ ಮೇಲೆ ಬೋರಿಗೆ ಅದು ಖರ್ಚು ಎಷ್ಟು ಮಾಡಿದ್ರು ರೊಕ್ಕ? ಬೋರಿಗೆ ಅಂದ್ರೆ ಜಗ್ಗಿ ಆಗ್ಬಿಟ್ಟದ ಹೊಯ, ಒಂದೇ ಒಂದು ಫೇಲ್ ಆಗ್ಯದ, ಒಂದು ಬಿದ್ದದ ಅಷ್ಟೇ. ನೀರೇನು ಹೆಂಗೆ ಎಲ್ಲಿ ಇದು ಮಾಡಿದ್ರೆ ನೀರು ಹೇಳುವಾರ ಕರೆಸಿದ್ರೆ ನೀವು? ಇಲ್ಲ, ನಾವೇ ಸ್ವಂತ ಹಾಕಿವಿ. ಇಲ್ಲ ಒಂದು ಗಿದ್ರ ನೀರು ಇಲ್ಲಿ ಬೀಳದಪ್ಪ ಹಾಕ್ಸಂತ ಯಾರು ಹೇಳಿದ್ರೆ ಅದು ಫೇಲ್ ಆಯ್ತು ಅವ್ರದ್ದು. ಅದು ಸ್ವಂತ ಹಾಕಂದಿ ನಾವು, ಅವ್ರದ್ದೆಲ್ಲ ಅವ್ರ ಬುದ್ಧಿ ನಮ್ಮ ಸ್ವಂತ ಮಾಡ್ಕೊಂಡು ಸ್ವಂತ ಬಿದ್ದದ. ನೀವು ಸ್ವಂತ ಇಲ್ಲೇ ಹಾಕ್ಬೇಕಂತ ಹೆಂಗೆ ಗೊತ್ತಾತು ನಿಮಗೆ ನೀರು ಬೋರ್ ಇಲ್ಲಿ? ಅದು ನಮ್ಮ ಅಪ್ಪ ಹೇಳಿದ್ದವ್ ಇಲ್ಲಿ ಇರ್ತಾವ ನೀರು ಅಂತ ಹೇಳಿದ, ಅಲ್ಲೇ ಹಾಕಿವಿ ಅಷ್ಟೇ. ಅಲ್ಲೇ ಹಾಕಿ ಅಂದ್ರೆ ಹಿರಿಯರು ನಿಮ್ಗೆ ಹೇಳಿದ್ದು ತಲೆಯಾಗಿ ಇಟ್ಕೊಂಡಿದ್ದೀರಿ? ಹಾಂ ಅಷ್ಟೇ ನೋಡತ್ತ. ಅಲ್ಲೇ ನಮ್ಮ ಅಪ್ಪನ ಅಲ್ಲೇ ಉಣಿಸಿವಿ, ಅಲ್ಲೇ ಬಿದ್ದದ. ಅಲ್ಲಿ ಹಳ್ಳಿ 2.5 ಇಂಚ್ ಫುಲ್ ಬರ್ತದೆ. ಹೇಗೆ ನೀರು ಚಲೋ ಸ್ವೀಟ್ ಅದ? ನೀವು ಊರಾಗ ಬಿಟ್ಟಿದ್ದೀನಿ ಒಂದು 1 ವರ್ಷ 2 ವರ್ಷ ಕುಡಿಯಾಕ. ಪಂಚಾಯತ್ ಅವ್ರು ತಗೊಂಡಿದ್ರು, 8,000 ಕೊಡ್ತಿದ್ರು ಇಲ್ಲ ತಿಂಗಳಿಗೆ ಒಂದು ತಿಂಗಳು. ಮತ್ತೆ ಈಗೂ ಕೊಡ್ಬೇಕು ನೀರು? ಯಾರು ಇವಾಗ ಕೇಳೋದಿಲ್ಲ ಅವ್ರಿಗೆ, ಹೆಚ್ಚಾಗ್ಬಿಟ್ಟು ಮಳೆ ಬಿದ್ದದಕ್ಕೆ ಸುಮ್ಮನೆ ಇದೀನಿ. ಮಕ್ಕಳಿಗೆಲ್ಲ ಒಕ್ಕಲ್ತನ ಕಚ್ಚಿರೋ ಅಥವಾ ಏನು ಸಾಲಿಗೆ ಅದು ಕಳಿಸ್ತೀರಿ? ಸಾಲಿಗೆ ಹೋಗ್ತಾರೆ 3 ಆರು 4 ಮಂದಿ ಒಂದು ಹಾಕಿ ನಮ್ಮ ಮಕ್ಕನಾಳೆ ಅಲ್ಲ ಸಣ್ಣ ಹುಡುಗಿ, ಇವ್ರು 3 ಸಾಲಿಗೆ ಹೋಗ್ತಾರೆ. ಮತ್ತು ಮಕ್ಕಳಿಗೆಲ್ಲ ಮುಂದೆ ಒಕ್ಕಲ್ತನಕ್ಕೆ ಹಚ್ಬೇಕಂತೈತೋ ಅಥವಾ ಏನಾರು ಸಾಲಿಗೆ ಓದಿಸಿ ಮುಂದೆ ಚಲೋ ಮುಂದೇನಾರು ಮುಂದೆ ಕಳಿಸ್ಬೇಕಂತೈತೆ ಹೆಂಗೆ ನಿಮ್ದು? ಮತ್ತು ಮುಂದೆ ಸಾಲಿಗೆ ಹೋದರೆ ಅವ್ರೇನು ನೌಕರಿ ಬಂದರೆ ಬೇಸ ಅಂತ ಕೇಳ್ತೀನಿ. ಅವ್ರು ದಡ್ಡ ಆದರೆ ನಾವೇನು, ಇವಾಗ ನಾನು ದಡ್ಡ ಆದ್ರೆ ಅವ್ರನ್ನು ಹುಷಾರಾಗಬೇಕಂತ ಕೇಳ್ತೀನಿ. ಅವ್ರು ಮತ್ತೆ ಈ ಕಡೆದ್ದು ಆ ಕಡೆ ಓಡ್ತಾರೆ, ಆ ಕಡೆದ್ದು ಓಡ್ತಾರೆ, ನಾನೇನು ಮಾಡ್ತೀನಿ? ಇವಾಗ ಹೊಲದ ಕೆಲಸನೂ ಕಳಿಸ್ಬೇಕು ಅವ್ರಿಗೆ ಮತ್ತೆ ಹೊಲದ್ದು ಸಾಲಿಗೆ ಹೋಗ್ತಾರ ಇಲ್ಲಿ ಮಾಡ್ತಾರ ಅಂದ್ರೆ ಒಟ್ಟಾರೆ ರಾಮಪ್ಪ ಅವರೇ ಒಕ್ಕಲ್ತನದೊಳಗೆ ನೆಮ್ಮದಿಯಿಂದ ಇದೀರಿ ನೀವು, ಏನು ಸಮಸ್ಯೆ ಬರ್ತಾ ಇಲ್ಲ ನಿಮಗೆ? ಏನಿಲ್ಲ ಏನು. ಅಲಸಂದಿ ಬೆಳೆ ನಿಮ್ಮ ಕೈ ಹಿಡೀಲಿ, ಈಗ ಹೊಸದಾಗಿ ಹಾಕಿದಿರಿ 5,000 ರೂಪಾಯಿ ಕ್ವಿಂಟಲ್ದಂಗೆ ಅವರು ಖರೀದಿ ಮಾಡ್ತೀವಿ ಅಂತ ಹೇಳಿದಾರೆ ಕಂಪ್ನಿಯವರು. ಆಮೇಲೆ ಶೇಂಗಾ ಮಾರಾಟದು ಹೇಗೆ ನೀವು ಪ್ರತಿ ವರ್ಷ ಎಲ್ಲಿ APMC ಹೋಗಿ ಮಾರ್ತಾರೆ ಶೇಂಗಾ? ಗಂಜಿಗೆ ಗಂಜಿಗೆ ಶೇಂಗಾದು ಉಳಿಸ್ಕೊಳ್ಳಲ್ಲ ನೀವು? ಇಲ್ಲ ಅದೇ ಅವ್ರಿಗೆ ಅವ್ರಿಗೆ ಸರಿ ಹೋಗ್ತೇವೆ. ಅಲ್ಲಪ್ಪ ಮತ್ತೆ ಬೀಜ ಹೆಂಗ್ ಮಾಡ್ತೀರಿ? ಮತ್ತೆ ತರ್ತೀರ? ಮತ್ತೆ ತರ್ತೀವಿ, ಅಲ್ಲೇ ಆಗ್ತೀವಿ, ನಾಳೆ ಸೌಕರ್ಯಲ್ಲಿ ತರ್ತೀವಿ. ನಿಮ್ ಬೀಜ ಉಳಿಸ್ಕೋಬಹುದಲ್ಲ? ಉಳಿಸ್ತೀವಿ ಅಲ್ಲ, ಮತ್ತೆ ಡಬಲ್ ಡಬಲ್ ಬರ್ದಿಲ್ಲ ಅಲ್ಲ. ಹೊಸ ತಂದು ಹಾಕಿದ್ರೆ ಬೇಳೆ ಹೆಚ್ಚಿ ಬರ್ತಾವ ಅಂತ ಮಂದಿ ಹಂಗ ತಂತಾರೆ, ನಾವು ಹಂಗೆ ತರ್ಕಂತೀವಿ ಹಾಕ್ತೀವಿ. ಮತ್ತೆ ಒಣಬೇಸಾದ್ರಾಗೂ ಕೊಟ್ಟಿದ್ರು, ಅವ್ರು 2 ಚೀಲ 3 ಚೀಲ ಕೊಟ್ಟಿದ್ದು ಹಾಕಿದಾರ, ಇದು ಹಾಕಿದ್ದೆ ಅದು ಸ್ವಲ್ಪ ಕಡಿಮೆ ಬಂತು. ಎಣ್ಣೆ ಗಿನ್ನ ಹೊಡೆದಿಲ್ಲ, ಗೊಬ್ಬರ ಇಲ್ಲ, ಹಂಗೆ ಬೆಳಬೇಕಂದ್ರು ಅದು ಕಡಿಮೆ ಬರ್ತದೆ. ಇವಾಗ ಏನಂತಾರೆ ನಮ್ಮಂಥವ್ರು ಏನು ಮಾಡ್ತಾರೆ, ಅದು ಗೊಬ್ಬರ ಹಾಕಿ ಅದು ಹಾಕಿ ಜಲ್ದಿ ಬರಬೇಕಂತ ಕೇಳ್ತಿರು. ಅಂದ್ರೆ ಈಗ ಒಕ್ಕಲ್ತನದ ಜೊತೆ ಮತ್ತೇನಾರು ಹೈನುಗಾರಿಕೆ, ಹಾಲು ಮಾರೋದು, ಕುರಿ ಸಾಕಾಣಿಕೆ, ಕೋಳಿ ತತ್ತಿ ಮೊಟ್ಟೆ ಮಾರೋದು, ಕೋಳಿ ಸಾಕಾಣಿಕೆ ಅದಾವ? ಅದ ನಮ್ಮ ಮನೆ ಕೋಳಿಗಳೆಲ್ಲ 15-30 ಅವ. ಏನೇನು ಮೊಟ್ಟೆ ಅದಕ್ಕೆ ಬರ್ತಾವ? ಅಲ್ಲ ಮನೆಗೇ ಯಾವ ಮಾರದಿಗೆ ಇರೋದಿಲ್ಲ ನಾವು, ಎಲ್ಲ ಮನೆಗೇ ಕೋಸ್ಕೊಂಡ್ ತಿಂದ್ರೆ ನಾವು ಯಾರನ್ನ ನಿಮ್ಮಂಥವ್ರು ಬಂದರೆ ಕೊಡಪ್ಪ ಅಂದರೆ ಅದನ್ನು ಮಾರ್ತೀವಿ ಅಷ್ಟೇ. ಹೇಗೆ ಜವಾರಿ ಕೋಳಿ ಅದು ರೇಟ್ ಹೆಂಗೆ ಮಾಡ್ತೀರಿ? ಜವಾರಿ ಕೋಳಿ ಅಷ್ಟು ಕೊಡ್ತಾರೆ ಇವಾಗ 800-1,000 ರೂಪಾಯಿ 15 ಅಷ್ಟೇ ತಗೊಂತಾರೆ. ಮತ್ತೆ ಆಡಮರಿ ಸಾಕಾಣಿಕೆ ಅದು ಮಾಡಿರಿ, ಟಗರ್ ಮರಿ ಅಂತವೆಲ್ಲ ಮಾರ್ದಿ? ಒಂದೇ ಅದು ಆಡು, ಸುಮ್ಮನೆ ಹೊಲದಾಗ ಬೀಳ್ತಾವಲ್ಲ ಜಾಳಾಡ್ತಾರಂತಾನೆ ಎಲ್ಲ ಮಾರಿಬಿಟ್ಟಿವ್. ಅಂದ್ರೆ ದನಗಳಿಗೆ ಸಪರೇಟ್ ಆಗಿ ಹೊಲದಾಗ ಕಟ್ತೀರಾ, ಮನೆಯಾಗ ಶೆಡ್ ಮಾಡ್ಕೊಂಡ್ರೆ ಹೆಂಗೆ? ಇಲ್ಲ ಇಲ್ಲ ಮನೆಯಾಗ ನಾವು ಸೈಡಿಗೆ ಶೆಡ್ ಹಾಕಿ. ಮೇವಿಂದ ಅದು ಹೆಂಗೆ ಮಾಡ್ಕೋತೀರಿ? ಮತ್ತೆ ದನಗಳಿಗೆ ಮೇವು ಬೇಕಲ್ಲ, ಮೇವೆಲ್ಲ ಇಲ್ಲೇ ತಗೊಂಡು ಹೋಗ್ತೀವಿ ಮನೆಗೆ ಹಾಕ್ತೀವಿ, ಒಂದಲ್ಲ ಹಾಕ್ತೀವಿ ಮನೆಗೆ ಹಾಕ್ತೀವಿ. ಒಳ್ಳೇದು ರಾಮಪ್ಪ ಅವರೇ, ಒಟ್ಟಾರೆ ನಿಮಗೆ ಒಕ್ಕಲ್ತನ ಹೆಂಗೆ ಅನಿಸದ? ಲಾಭ ಐತೆ ಒಕ್ಕಲ್ತನ? ಲಾಭನೇ ಐತೆ, ಮಾಡಿದ್ರೆ ಲಾಭನೇ ಅದ. ಮತ್ತೆ ನಾವು ಹಾಕಿದಿ ಅವರಿಂದ ಇವರಿಂದ ಹೋದ್ರೆ ಲಾಭನೇ ಇಲ್ಲ. ಮತ್ತೆ ಒಳ್ಳೇದು ರಾಮಪ್ಪ ಅವರೇ, ಹೊಸದೊಂದು ಅಲಸಂದಿ ಬೆಳೆ ಹಾಕಿದಿರಿ, ಚೆನ್ನಾಗಿ ಒಕ್ಕಲ್ತನ ನೀರಿದೆ ನಿಮ್ಮದು. ಇನ್ನೂ ಹೊಸ ಹೊಸ ಬೆಳೆ ತರಕಾರಿ ಬೆಳೆಗಳು ಸಾಕಷ್ಟು ನಿಮಗೆ ರಾಯಚೂರು ಸಮೀಪ ಆಗತ್ತೆ. ತರಕಾರಿ ಅಂದರೆ ಕಾಯಿಪಲ್ಲೆ ಬೆಳೆ ಜಾಸ್ತಿ ಮಾಡಿದರೆ ಲಾಭ ಬರ್ತದೆ ಖಂಡಿತ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೃಷಿ ಬದುಕು ಉತ್ತಮವಾಗಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಯರಗುಂಟ ಗ್ರಾಮದ ರೈತರಾದ ರಾಮಪ್ಪ ಅವರ ಅಲಸಂದಿ ಬೆಳೆಯ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 169,000 ರೂಪಾಯಿಯನ್ನು ಅವನಿಗೆ ಕೊಡ್ತೇವೆ. ಆ ಗಿಡವನ್ನು ಅವನು 4 ತಿಂಗಳ ತನಕ ಪೋಷಣೆ ಮಾಡಿ ಬೆಳೆಸಿ ನಂತರ ಆ ಗಿಡ ಮಾರ್ಕೊಂಡಾಗಲೂ ಸಹ ಅವನಿಗೆ ಹಣ ಬರ್ತದೆ. ಹಣನೂ ಬರ್ತದೆ. ನಂತರ ಇಪ್ಪಿನಹಳ್ಳಿ ನಾಟಿ ಮಾಡಿಕೊಂಡ್ರೆ ಅವನು 1 ಎಕರೆನಲ್ಲಿ ಅವನು ಇಪ್ಪಿನಹಳ್ಳಿ ನಾಟಿ ಮಾಡ್ದಂತ ಅಂದರೆ 306 ಮ್ಯಾಂಡೇಸ್ ಮಾನವ ದಿನಗಳು. ಒಂದು ಮಾನವ ದಿನಕ್ಕೆ 289 ರೂಪಾಯಿ, ನನಗೆ ಹತ್ತತ್ರ 88,000 ರೂಪಾಯಿ ಸಿಗುತ್ತೆ ಸರ್. ಸೊ ಅದು 2ನೇ ವರ್ಷ ಮತ್ತು 3ನೇ ವರ್ಷಕ್ಕೂ ಸಹ ತೋಟ ನಿರ್ವಹಣೆಗೆ ನಾವು ಹಣವನ್ನು ಕೊಡ್ತೀವಿ ಅವರಿಗೆ. ಇದು NRG ಆಯ್ತು ಸರ್, ಇದು NRG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ನಂತರ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಬಂದರೆ ಅಲ್ಲಿ ಮುಖ್ಯವಾಗಿ ಇಪ್ಪಿನಹಳ್ಳಿ ನಾಟಿ ಮಾಡಿದಂಥ ಈ ನರೇಗಾದಲ್ಲಿ ಏನು BPL ಕಾರ್ಡ್ ಅಥವಾ SC/ST ಜನರಿಗೆ ನರೇಗಾದಲ್ಲಿ ಕೊಡ್ಬೋದು. ಸಪೋಸ್ ಅವರಿಗೆ BPL ಕಾರ್ಡ್ ಇಲ್ಲ, APL ಕಾರ್ಡ್ ಜನರಲ್ ಇರ್ತಾರೆ, APL ಇರ್ತಾರೆ, ಅಂಥವ್ರಿಗೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ 1 ಎಕರೆ ಇಪ್ಪಿನಹಳ್ಳಿ ನಾಟಿ ಮಾಡ್ಕೊಂಡಂಥ ರೈತರಿಗೆ 37,500 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ. ಸಪೋಸ್ SC/ST ರೈತರು ಜಿಲ್ಲಾ ಪಂಚಾಯತ್ ಸ್ಕೀಮಲ್ಲಿ ನಾವು ಮಾಡ್ಕೊತೀವಿ ಅಂದರೆ ಅವ್ರಿಗೆ 45,000 ರೂಪಾಯಿ ಕೊಡ್ತೀವಿ 1 ಎಕರೆಗೆ. ಇದು ಜಿಲ್ಲಾ ಪಂಚಾಯತಲ್ಲಿ ಇರ್ತಕ್ಕಂಥದ್ದು ಒಂದು ಯೋಜನೆ ಸರ್. ಜಿಲ್ಲಾ ಪಂಚಾಯತಲ್ಲಿ ಇದನ್ನು ಹೊರತುಪಡಿಸಿದ್ರೆ ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಅಂದರೆ ರೇಷ್ಮೆ ಒಂದು ಹಿಪ್ಪಿನಹಳ್ಳಿ ನಾಟಿ ಮಾಡೋರಿಗೆ ಇದು ಸಹಾಯಧನ 37,000 ರೂಪಾಯಿ. ಹೌದು ಸರ್. ನಂತರ ರೇಷ್ಮೆ ಹುಳು ಸಾಕಾಣಿಕೆಗೆ ಬರ್ತೀರಿ ನೀವು? ಆ ಬರ್ತೀವಿ. ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ವಿವಿಧ ಹಂತಗಳಲ್ಲಿ ಸೋಂಕು ನಿವಾರಕಗಳು ಔಷಧಿಗಳನ್ನ ಬಳಸ್ತೀವಿ. ಅದನ್ನೆಲ್ಲನೂ ಸಹ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ರೈತರಿಗೆ ಒದಗಿಸುವಂತಹ ಒಂದು ಅವಕಾಶ ಇದೆ. ಎಲ್ಲ ಉಚಿತವಾಗಿ ಕೊಡ್ತೀವಿ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ತೊಳೆಯೋದಕ್ಕೆ ಅಸ್ತ್ರ ಇರ್ಬೋದು, ಬ್ಲೀಚಿಂಗ್ ಪುಡಿ ಇರ್ಬೋದು, ಡೆಕಾಲ್ ಇರ್ಬೋದು, ವಿವಿಧ ಔಷಧಿಗಳು ಬರ್ತವೆ. ಅಥವಾ ರೇಷ್ಮೆ ಹುಳುಗೆ ಕಾಯಿಲೆ ಬರದೇ ಇರತ್ತಂತ ಔಷಧಿಗಳು ಬರ್ತವೆ, ಅದಿರ್ಬೋದು. ಅಥವಾ ತೋಟಕ್ಕೆ ಉಪಯೋಗಿಸ್ತಕ್ಕಂಥ ಸಾವಯವ ರಸಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ರೈತರಿಗೆ ಉಪಯೋಗ ಆಗೋಂಥದ್ದು, ಇದನ್ನೆಲ್ಲ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಒದಗಿಸುವಂಥ ಕೆಲಸ ಮಾಡ್ತೀವಿ. ನಂತರ ನೀವು ರಾಜ್ಯ ವಲಯಕ್ಕೆ ಬಂದರೆ, ಈಗ ಆ ರೈತ ಇಪ್ಪಿನಹಳ್ಳಿ ತೋಟ ಮಾಡ್ಕೊಂಡಿದ್ದಾನೆ, ರೇಷ್ಮೆ ಹುಳ ಸಾಕಾಣಿಕೆ ಮಾಡಬೇಕು ಅಂದರೆ ಆತನಿಗೆ ಹುಳ ಸಾಕಾಣಿಕೆ ಮಾಡಲಿಕ್ಕೆ ಒಂದು ಶೆಡ್ ಅಥವಾ ಮನೆ ಮಾಡಬೇಕು. ಮತ್ತು ತೋಟ ಇದು ಮಾಡಲಿಕ್ಕೆ ನೀರಾವರಿ ವ್ಯವಸ್ಥೆ ಇಲ್ಲ ಅಂದರೆ ಹನಿ ನೀರಾವರಿ ಮಾಡ್ಕೊಳ್ಬೇಕು, ಸಲಕರಣೆಗಳು ಬೇಕಾಗ್ತದೆ, ಅಥವಾ ಗೂಡನ್ನು ಇಲ್ಲಿಂದ ಮಾರುಕಟ್ಟೆಗೆ ತಗೊಂಡೋಗ್ಬೇಕಾಗ್ತದೆ. ವಿವಿಧ ಹಂತಗಳು ಬರ್ತವೆ. ಈ ಎಲ್ಲ ಅನುಕೂಲಗಳನ್ನ ಕಲ್ಪಿಸ್ತಕ್ಕಂಥದ್ದು ರಾಜ್ಯ ವಲಯದ್ದು ಬರ್ತದೆ. ಮೊದಲಿಗೆ ಇಪ್ಪಿನಹಳ್ಳಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಲಿಕ್ಕೆ ಅಳತೆ ಮೇಲೆ 225 ಚದರಡಿ ಅಥವಾ 600 ಚದರಡಿ ಅಥವಾ 1,000 ಚದರಡಿ ಮನೆ ಕಟ್ಕೊಂಡಿರ್ತಕ್ಕಂಥ ರೈತರಿಗೆ ನಾವು ಬೇರೆ ಬೇರೆ ಕೆಟಗರಿ ಸಮುದಾಯದವರಿಗೆ ಸಹಾಯಧನವನ್ನು ಕೊಡ್ತೀವಿ. SC/ST ಬೇರೆ, ಸಾಮಾನ್ಯ ವರ್ಗದವರಿಗೆ ಬೇರೆ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ ಸರ್. 600 ಚದರಡಿ ಅಂದರೆ 20 ಅಡಿ 30 ಅಡಿ ಎತ್ತರ ಬಂದು 12 ಅಡಿಗಿಂತ ಮೇಲ್ಪಟ್ಟಿರಬೇಕು, ಕನಿಷ್ಠ 12 ಅಡಿ ಎತ್ತರ. ಇಲಾಖೆಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಡ್ತೀರಿ ಅವರಿಗೆ, ಅದು ಅದೇ ಥರ ಇರಬೇಕು. ಯಾವ ಥರ ಇರ್ತದೆ ಅಂದರೆ ಕಿಟಕಿಗಳು ಜಾಸ್ತಿ ಇರ್ತವೆ, ಗಾಳಿ ಬೆಳಕು ಚೆನ್ನಾಗಿ ಆಗಬೇಕು, ಆ ಒಂದು ಇರ್ತದೆ. ಎತ್ತರ 12 ಅಡಿಗಿಂತ ಯಾಕೆ ಜಾಸ್ತಿ ಇರಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಆಗದೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕನಿಷ್ಠ 12 ಅಡಿ 14 ಅಡಿ 15 ಅಡಿ ಮಾಡ್ತಕ್ಕಂಥ ರೈತರು ಇದ್ದಾರೆ. ನಾವು 600 ಚದರಡಿ ಮಾಡಿಕೊಂಡ್ರೆ 20 ಅಡಿ 30 ಅಡಿ ಮಂಗಳೂರು ಎಂಚ್ ಇರ್ಬೋದು, AC ಶೀಟ್ ಇರ್ಬೋದು ಅಥವಾ RCC ಇರ್ಬೋದು, ಅವರ ಅನುಕೂಲಕ್ಕೆ ತಕ್ಕಂಗೆ ಯಾವ ಥರ ಮನೆನಾದ್ರೂ ಕಟ್ಕೋಬೋದು. ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ನಾವು 270,000 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ 600 ಚದರಡಿ ಮನೆಗೆ. ಅದು ಬಿಟ್ಟರೆ 1,000 ಚದರಡಿದು ಬರ್ತದೆ ದೊಡ್ಡ ಮನೆ. ಜನರಲ್ ರೈತರಿಗಾದರೆ 225,000 ಸಹಾಯಧನ ಬರ್ತದೆ. 1,000 ಚದರಡಿ ಮನೆ ಕಟ್ಕೊತೀನಿ ನಾನು ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 360,000 ರೂಪಾಯಿ ಸಹಾಯಧನ ಬರ್ತದೆ. ಸಾಮಾನ್ಯ ವರ್ಗದವರಿಗೆ 300,000 ರೂಪಾಯಿ ಸಹಾಯಧನವನ್ನು ಕೊಡೋವಂಥ ಒಂದು ಕಾರ್ಯಕ್ರಮ ಇದೆ ಸರ್. ಈಗ ನಾನು ಅನುಕೂಲ ಇಲ್ಲ, ನನಗೆ ಅಷ್ಟೊಂದು ಹಣದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಸಿಂಪಲ್ಲಾಗಿ ಒಂದು ಶೆಡ್ ಮಾಡ್ಕೊತೀನಿ, ಕಡಿಮೆ ಖರ್ಚಿನಲ್ಲಿ ಶೆಡ್ ಮಾಡ್ಕೊತೀನಿ ಅಂದರೆ ಅದಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಸರ್. ಅದು 1 ಚದರಡಿ ಲೆಕ್ಕದಲ್ಲಿ ಕೊಡ್ತೀವಿ. ಅದನ್ನು ಸಪೋಸ್ 20 ಅಡಿ 30 ಅಡಿ ಅಂತ ಕಟ್ಕೊತಾರೆ 600 ಚದರಡಿ ಅಂದರೆ 1 ಚದರಡಿಗೆ SC/ST ರೈತರುಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 120 ರೂಪಾಯಿ 1 ಚದರಡಿಗೆ, ಸಾಮಾನ್ಯ ವರ್ಗದವ್ರಿಗೆ 100 ರೂಪಾಯಿ. 100 ರೂಪಾಯಿ ಅಂದರೆ 600 ಚದರಡಿಗೆ 60,000 ಆಗ್ತದೆ, 1,000 ಚದರಡಿಗೆ 1,00,000 ರೂಪಾಯಿ.

ಇದುವರೆಗೆ ನಮ್ಮ ರೈತರೊಂದಿಗೆ ನಿಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ರೇಷ್ಮೆ ಕೃಷಿಯ ಮಹತ್ವದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಗಿರುವ ಅವಕಾಶಗಳು ಮತ್ತು ರೇಷ್ಮೆ ಕೃಷಿಯ ಲಾಭದಾಯಕತೆ ಕುರಿತು ರೇಷ್ಮೆ ಉಪನಿರ್ದೇಶಕರಾದ ಹೆಚ್ ಸಿ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ.